माला गोतागले पलंदन्यम प्रेमे मा प्रेम सुधो मा प्रेम सुधो ಕಿರಿಸಯುರೆ ಪೇಬು ಪುಂಚಂದ್ರ ಓ ಕಿರಿಸಯುರೆ ಪೇಬು ಪುಂಚಂದ್ರ ಅದ ಕಮಲಿ ಪುಬುದು ಕಲೆ ಸೂರ್ಯ ಅದ ಕಮಲಿ ಪುಬುದು ಕಲೆ ಸೂರ್ಯ ಮಾ ಪ್ರೇಮ ಸುದು ಮಾ ಪ್ರೇಮ ಸುದು ಮಾಲಾ ಗೊತ್ತಾಗಲಿ ಫಲಂದನ್ಯಂ ಪ್ರೇಮಿ ಮಾ ಪ್ರೇಮ ಸುದು ಮಾ ಪ್ರೇಮ ಸುದು ದಿನ ಪ್ರೇಮಯೇ ತಪಸ ದೇಸಿಯೇ ಸಮ ದಿನ ಪ್ರೇಮಯೇ ತಪಸ ದೇಸಿಯೇ ಮನಹಾರ ಕುಮಲ ನಾವಿಯೇ ಒಬ್ಬವೇ ಪ್ರತಿಮಾ ಸುರಂಗಿ ಓ ಒಬ್ಬವೇ ಪ್ರತಿಮಾ ಸುರಂಗಿ ಮಾ ಪ್ರೇಮ ಸುದು ಮಾ ಪ್ರೇಮ ಸುದು ನಿಮ್ಮಾಲ ಗೊತ್ತಾಗಲಿ ಫಲಂದನ್ಯಂ ಪ್ರೇಮಿ ಮಾ ಪ್ರೇಮ ಸುದು ಮಾ ಪ್ರೇಮ ಸುದು